ಪುನರಾರಂಭ, ಸಚಿವ ಕೆ ಗೋಪಾಲಯ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲೇ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಕೃಷಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ. ಕೃಷಿ ಕಳಸ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಈ ಗೀತೆಗಳ ರಚನೆ ವಿಜಯ್ ಅಂಗಡಿ. ರೈತ ಬಂದವರೇ, ಮಣ್ಣೇ ಜೀವ, ಮಣ್ಣೇ ದೈವ ಎಂದು ನಮ್ಮ ಹಿರಿಯರು ಮಣ್ಣನ್ನ ನಂಬಿಕೊಂಡು ಜೀವನ ಮಾಡಿಕೊಂತ ಬಂದರು. ಮಣ್ಣಿನಿಂದ ಏನೆಲ್ಲ ಸೃಷ್ಟಿಯಾಗಿದೆ ಅಲ್ವಾ. ಈ ಸಮಾಜ ಚೆನ್ನಾಗಿರಬೇಕಂತಂದ್ರೆ ಮಣ್ಣು ಚೆನ್ನಾಗಿರಬೇಕು. ಮಣ್ಣಿನಿಂದ ನಮ್ಮ ಸಕಲ ಸೌಕರ್ಯಗಳನ್ನ ಮಾಡಿಕೊಳ್ಳಿಕ್ಕೆ ಅನುಕೂಲವಾಗಿದೆ. ನಮ್ಮ ಆರೋಗ್ಯ ಆನಂದಕ್ಕೂ ಮಣ್ಣು ನೆರವಾಗಿದೆ ಅಲ್ವಾ. ಮಣ್ಣನ್ನೇ ನೆಚ್ಚಿಕೊಂಡು ಜೀವನ ಮಾಡೋರು, ಹಣಕ್ಕಿಂತ ಮಣ್ಣನ್ನೇ ಪೂಜನೀಯವಾಗಿ ಕಾಣ್ತಾ ಇರೋರು ಇದ್ದಾರೆ, ಆದರೆ ವರ್ಷ ವರ್ಷಕ್ಕೂ ಕಮ್ಮಿ ಆಗ್ತಾ ಇದ್ದಾರೆ ಅಲ್ವಾ ರೈತ ಬಾಂಧವರೇ. ಹಣಕ್ಕೆ ಪ್ರಾಮುಖ್ಯತೆಯನ್ನ ಹೆಚ್ಚೆಚ್ಚು ಕೊಡುತ್ತಿರುವ ಈ ದಿನಗಳಲ್ಲಿ ಮಣ್ಣಿನ ಕಾಯಕದ ಬಗ್ಗೆ ಜನಗಳ ಧೋರಣೆ ಬದಲಾವಣೆಯಾಗಿದೆ. ಏನೇ ಆದರೂ ಕಣ ಕಣಗಳಲ್ಲಿ ಮಣ್ಣಿನ ಸತ್ವ, ಮಣ್ಣಿನ ಜೀವ, ಸಮಾಜದ ಅಭಿವೃದ್ಧಿ ಅಡಗಿದೆ ಅಂತ ಅನ್ಕೊಂಡು ನಾವು ತಿಳ್ಕೊಳ್ಳೇಬೇಕು. ಮಣ್ಣುಗಳಲ್ಲೂ ಭಿನ್ನತೆ ಇದೆ. ಬಿಳಿ, ಕೆಂಪು, ಕಪ್ಪು, ಮರಳು ಮಿಶ್ರಿತ, ಗೋಡು ಮಿಶ್ರಿತ, ಹೀಗೆ ಹತ್ತಾರು ರೀತಿಯ ಈ ಮಣ್ಣುಗಳ ಆಳಕ್ಕೆ ಹೊಕ್ಕು ನೋಡಿದಾಗ ಆ ಮಣ್ಣುಗಳ ಕಣಕಣಗಳಲ್ಲಿ ವಿಶೇಷತೆಗಳನ್ನು ಕಾಣಬಹುದು. ಅನೇಕ ಸೂಕ್ಷ್ಮಜೀವಿಗಳು ಮಣ್ಣಿನಲ್ಲಿ ಬೆರೆತಿದ್ದವೆ, ಮಣ್ಣಿನಲ್ಲಿ ತಮ್ಮ ಸಂತಾನವನ್ನು ಅಭಿವೃದ್ಧಿಪಡಿಸಿಕೊಳ್ತವೆ. ಮಣ್ಣಿನ ಸಾವಯವ ಪದಾರ್ಥ ಉತ್ತಮವಾಗಿದ್ದಷ್ಟು ಆ ಜೀವಿಗಳು ಸಂತೋಷವಾಗಿರುತ್ತವೆ, ಸಮೃದ್ಧಿಯಾಗಿ ಬೆಳೀತಾ ಇರ್ತವೆ. ಅನೇಕ ಬೆಳೆಗಳು ಬೇರುಗಳನ್ನು ಚೆನ್ನಾಗಿ ಬಿಡಲಿಕ್ಕೆ ಮಣ್ಣಿನ ಕಣಕಣಗಳ ಜೋಡಣೆ ನೆರವಾಗ್ತದೆ. ಹೀಗೆ ಮಣ್ಣಿನ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಬಹುದು. ದಿನನಿತ್ಯದ ಆಹಾರ ಸೇವನೆಯಲ್ಲಿ ನಾವು ಬಳಸ್ತೀವಲ್ಲ, ಒಂದಲ್ಲ 10 ರೀತಿಯ ಪದಾರ್ಥಗಳು, ಅವೆಲ್ಲ ಮಣ್ಣಿನಿಂದಲೇ ಸೃಷ್ಟಿಯಾಗಿರೋದು. ಮಣ್ಣಿನ ವಿಶೇಷತೆಯನ್ನ ಗಮನಿಸಿದ್ರೆ ನೋಡಿ, ಪ್ರತಿ ವರ್ಷ ನೀವು ಅಗದು ಕಳೆ ತೆಗೆದು ಬೀಜ ಹಾಕಿ ಕಟಾವು ಮಾಡಿ ಏನೆಲ್ಲ ಮಾಡ್ತೀರಿ, ಆದರೆ ಹತ್ತಾರು ಯಾಕೆ ನೂರಾರು ವರ್ಷಗಳ ಕಾಲ ಮಣ್ಣು ಹೇಗಿತ್ತೋ ಹಾಗೇ ಇದೆ. ಒಂದು ರೀತಿಯಲ್ಲಿ ಮಣ್ಣು ಸೌದಿಲ್ಲ, ಹೇಗಿದ್ದು ಹಾಗೇ ಇದೆ, ಆದರೆ ಒಳಗಡೆ ರಾಸಾಯನಿಕ, ಜೈವಿಕ ಮತ್ತಿತರೆ ಕ್ರಿಯೆಗಳನ್ನು ಗಮನಿಸಿದ್ರೆ ವ್ಯತ್ಯಾಸಗಳು ಗೋಚರಿಸ್ತವೆ. ಇವತ್ತು ಮಣ್ಣಿನ ರಸಸಾರ, ಮಣ್ಣಿನಲ್ಲಿರುವ ಪೋಷಕಾಂಶಗಳ ಪ್ರಮಾಣ, ಮಣ್ಣಿನಲ್ಲಿರುವ ಸಾವಯವ ಇಂಗಾಲದ ಮಟ್ಟ ಇವೆಲ್ಲವೂ ಕಮ್ಮಿಯಾಗಿದ್ದಾವೆ, ವ್ಯತ್ಯಾಸವನ್ನು ನಾವು ಗಮನಿಸಬಹುದು. ರೈತ ಬಾಂಧವರೇ, ಪ್ರತಿಯೊಬ್ಬರೂ ನಾವು ಮಾಡುವ ಕೃಷಿ ವಿಧಾನದಲ್ಲಿ ರಾಸಾಯನಿಕ ರಹಿತ ಕ್ರಮಗಳನ್ನು ಅನುಸರಿಸಿದಷ್ಟು ಅದು ಬಹುಕಾಲ ನಮ್ಮ ಬದುಕಿಗೆ ನೆರವಾಗ್ತದೆ. ರಾಸಾಯನಿಕಗಳು ಇಳುವರಿಯನ್ನ ಹೆಚ್ಚಿಗೆ ಮಾಡಬಹುದು, ಒಂದು ವರ್ಷ ಎರಡು ವರ್ಷ ಹಣವನ್ನು ಹೆಚ್ಚು ಕೊಡಬಹುದು. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ರಾಸಾಯನಿಕಗಳನ್ನು ಬಳಸಿರುವ ರೈತರು ತುಂಬಾ ತೊಂದರೆಯನ್ನು ಅನುಭವಿಸಿದ್ದಾರೆ, ಹಾಗೆ ಹಣವನ್ನೂ ಕಳ್ಕೊಂಡಿದ್ದಾರೆ. ಮಣ್ಣಿನ ಫಲವತ್ತತೆಗೆ ತುಂಬಾ ದಾರಿಗಳಿದ್ದಾವೆ. ಪಕ್ಷಿಗಳು ಹಾಕುವ ಹಿಕ್ಕೆಯೂ ಸೇರಿಕೊಂಡು ಅಲ್ಲಿ ಬೆಳೆಯುವ ಕಳೆಗಳು, ಹಾಗೆ ನಾವು ಹಾಕುವ ಗೊಬ್ಬರಗಳು, ಹಿಂಡಿಗಳು ಮಣ್ಣಿನ ಕಣಕಣಗಳೊಂದಿಗೆ ಸೇರಿಕೊಂಡು ಫಲವತ್ತತೆಯನ್ನು ಸಂರಕ್ಷಣೆ ಮಾಡಿಕೊಂಡು ಉತ್ತಮ ಬೆಳೆ ನೀಡಲಿಕ್ಕೆ ನೆರವಾಗ್ತವೆ. ಕಣಕಣಗಳ ಮಣ್ಣು ಈ ಗೀತೆಗೆ ಸ್ವರ ಸಂಯೋಜನೆ ಮಾಡಿದರೆ ಬಿ ಎ ಗಣೇಶ್, ಕಡ್ಲೆರ ತುಳಸಿ ಮೋಹನ್ ಮತ್ತು ಚಂದ್ರಕಲಾಮೂರ್ತಿ ಅವರು. ಹಾಡು ಸೊಗಸಾಗಿದೆ, ಆಲಿಸಿಕೊಳ್ಳಿ. ಕಣಗಳ ಮಣ್ಣು ಇಲ್ಲದೆ ನಾವಿಲ್ಲ, ಪೃಥ್ವಿ ಇಲ್ಲದೆ ನಾವಿಲ್ಲ, ಪೃಥ್ವಿ ಇಲ್ಲದೆ ನಾವಿಲ್ಲ, ಪೃಥ್ವಿ ಇಲ್ಲದೆ ನಾವಿಲ್ಲ, ಕಾಳಜಿ ಇದ್ದರೆ ಜಾನುವಾರುಗಳು ಕೃಷಿಕನ ಶಕ್ತಿಯನ್ನು ವೃದ್ಧಿಸ್ತವೆ, ಮಣ್ಣಿನ ಫಲವತ್ತತೆಯನ್ನು ಸುಧಾರಣೆ ಮಾಡಿ ದುಡಿಯುವ ರೈತನಿಗೆ ಹೈನು ಪದಾರ್ಥಗಳನ್ನು ಕೊಟ್ಟು ಅವು ಎಷ್ಟು ಚೆನ್ನಾಗಿ ಉಪಕಾರ ಮಾಡ್ತವಂತಂದರೆ ಬಲ್ಲವರೇ ಹೇಳಬೇಕು. ಅದಕ್ಕಾಗಿ ಈ ಹಿಂದೆಲ್ಲ ಒಂದೊಂದು ಮನೆಯಲ್ಲಿ 10-20 ಯಾಕೆ 50-100 ದನಕರುಗಳನ್ನು ಇಟ್ಕೊಳ್ತಾ ಇದ್ರು. ಹಸುಗಳನ್ನು ಎಮ್ಮೆಗಳನ್ನು ಸಾಕಿಕೊಂಡು ಯಥೇಚ್ಛವಾಗಿ ಸಗಣಿ ಗೊಬ್ಬರವನ್ನು ತಯಾರಿಸಿಕೊಂಡು ತಮ್ಮ ಇಡೀ ಜಮೀನಿಗೆ ಹಾಕಿ ಒಳ್ಳೆ ಫಸಲನ್ನು ಪಡಿತಾ ಇದ್ರು. ಕೆಲವೊಬ್ಬರು ಹೇಳ್ತಾರೆ ಈಗ ಅಷ್ಟೊಂದು ಇಳುವರಿ ಪಡೀಲಿಕ್ಕಾಗಲ್ಲ, ಅಂತಹ ಇಳುವರಿಯನ್ನು ರಾಗಿಯಲ್ಲಿ, ಆಲೂಗಡ್ಡೆಯಲ್ಲಿ, ಕಾಫಿಯಲ್ಲಿ, ಬಾಳೆಯಲ್ಲಿ, ತೆಂಗಿನಲ್ಲಿ ಪಡಿತಾ ಇದ್ವಿ, ಚೆನ್ನಾಗಿ ಜೀವನ ನಡೀತಾ ಇತ್ತು ಅಂತ ಅಂದ್ಕೊಂಡು ಹೇಳೋದಿದೆ. ನಾಗರಿಕತೆಯಲ್ಲಿ ಬದಲಾವಣೆ ಆದಂತೆ ಜನರ ಮನಸ್ಸುಗಳು ವ್ಯತ್ಯಾಸವನ್ನು ಕಂಡವು. ಈಗ ಮನೆಗಳಲ್ಲಿ ವಾಹನಗಳಿದ್ದಾವೆ, ದನಗಳಿಲ್ಲ, ವಾಹನಗಳೇ ಅನಿವಾರ್ಯ ಎಂಬಂತಾಗಿದೆ. ದನಗಳನ್ನು ಇಟ್ಕೊಳ್ಳದಿದ್ರೂ ಹೇಗೋ ಕೃಷಿ ಮಾಡಬಹುದು, ಹೇಗೋ ಜೀವನ ಮಾಡಬಹುದು ಅನ್ನೋ ಒಂದು ಮಟ್ಟಕ್ಕೆ ಇವತ್ತಿನ ಜನರ ಮನಸ್ಸು ಬದಲಾವಣೆಗಳಿಗೆ ಒಳಪಟ್ಟಿದೆ. ಎಷ್ಟೋ ಜನ ಸರಿಯಾಗಿ ಹಾಲು ಸೇವನೆ ಮಾಡ್ತಾ ಇಲ್ಲ, ಮಜ್ಜಿಗೆ, ಮೊಸರು, ತುಪ್ಪ, ಬೆಣ್ಣೆ ಇದರ ಸೇವನೆಯೂ ಅಷ್ಟಕ್ಕಷ್ಟೇ. ಇನ್ನು ಮಣ್ಣಿಗೆ ಸಾವಯವ ಗೊಬ್ಬರ ಕೊಡೋದು ಕಮ್ಮಿಯಾಗಿದೆ, ರಾಸಾಯನಿಕ ಗೊಬ್ಬರದ ಮೇಲೆ ಅವಲಂಬನೆ ಹೆಚ್ಚಿಗೆ ಆಗಿದೆ. ಹೀಗೆ ಒಂದು ರೀತಿ ಅಪಾಯದ ಹಾದಿಯಲ್ಲಿ ಇವತ್ತು ನಮ್ಮ ಜೀವನ ಸಾಗಿದೆ ಅಂತ ಹಿರಿಯರು ಹೇಳೋದನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ರೈತ ಬಾಂಧವರೇ, ದನಕರುಗಳು ಎಂದೂ ಹೊಗೆಯನ್ನು ಹೊರಗಡೆ ಹಾಕೋದಿಲ್ಲ, ಟ್ರ್ಯಾಕ್ಟರ್ಗಳು, ಟಿಲ್ಲರ್ಗಳು ಎಂದೂ ಸಗಡಿಯನ್ನು ಹಾಕೋದಿಲ್ಲ. ಹುಲ್ಲು, ಕಳೆ ಮತ್ತಿತರೆ ಪದಾರ್ಥಗಳನ್ನು ತಿಂದ ಜಾನುವಾರುಗಳು ಕೇವಲ 6-7 ಗಂಟೆಗಳಲ್ಲಿ ಸಗಣಿಯನ್ನು ಹಾಕೇ ಬಿಡ್ತವೆ, ಗಂಜಲವನ್ನೂ ನೀಡ್ತವೆ. ಇಂಥದ್ದೇ ಬೇಕಂತೇನಿಲ್ಲ, ಅವುಗಳಿಗೆ ಹಿತವಾದ ಹುಲ್ಲನ್ನು ನೀವೇ ಕೊಡಬೇಕಂತೇನಿಲ್ಲ, ಹುಡುಕೊಂಡು ಹುಡುಕೊಂಡು ಹೋಗ್ತವೆ. ಹಾಗೆ ಅವುಗಳ ಅಪೇಕ್ಷೆಯನ್ನು ನೋಡಿಕೊಂಡು ನೀವು ಹುಲ್ಲನ್ನು, ಮೇವನ್ನು, ಕಳೆಯನ್ನು ಕೊಯ್ತುಕೊಂಡು ಬರ್ತೀರಿ ಅಲ್ವಾ? ಏನೇ ಒತ್ತಡದ ಜೀವನ ಇದ್ರೂ, ಸಮಸ್ಯೆಗಳಿದ್ರೂ, ಈಗಲೂ ಒಬ್ಬೊಬ್ಬರು 1-4 ದನಕರುಗಳನ್ನು ಸಾಕ್ಕೊಳ್ಬೋದು. ಅದು ಕೃಷಿಕನ ಬದುಕಿಗೆ ಶೋಭೆ. ಹಸುಗಳು, ಎತ್ತುಗಳು, ಎಮ್ಮೆಗಳು, ಕೋಣಗಳು, ಆಡು, ಕುರಿ ಮತ್ತಿತರೆ ಪ್ರಾಣಿಗಳು ರೈತನೊಂದಿಗೆ ಇದ್ರೆ ಆ ಬದುಕೇ ವಿಶೇಷವಾಗಿರುತ್ತೆ. ದಿನನಿತ್ಯ ಹಾಕುವ ಸಗಣಿ ಮತ್ತು ಗಂಜಲವನ್ನು ವಿಭಿನ್ನವಾಗಿ ಬಳಕೆ ಮಾಡಿಕೊಳ್ಬೋದು. ಗೋಬರ್ ಗ್ಯಾಸ್ ಅನ್ನು ಇಟ್ಕೊಂಡು ಈಗಲೂ ಎಷ್ಟೋ ಜನ ಅನಿಲ ಉತ್ಪಾದನೆ ಮಾಡಿಕೊಂಡು ಅಡುಗೆಯನ್ನು ತಯಾರಿಸ್ಕೊಳ್ತಾರೆ. ಗೋಬರ್ ಅನಿಲ ಘಟಕದ

ಬನ್ನಿ ಬಾಂಧವರೇ ಬನ್ನಿ, ನಾವೆಲ್ಲ ಸೇರಿ ಕೃಷಿಯನ್ನು ಬೆಳೆಸೋಣ, ಎಲ್ಲರ ಬಾಳನ್ನು ಹಸನಾಗಿಸೋಣ. ಭೂಮಿಯನ್ನು ಪೂಜನೀಯವಾಗಿ ಕಾಣೋಣ, ಉಲ್ಲಾಸದಿ ಸಾಗಲು ದಾರಿಗಳನ್ನು ಹುಡುಕೋಣ, ಸರಳ ತತ್ವಗಳನ್ನು ಪಾಲಿಸೋಣ, ಜೀವನವನ್ನು ಸುಖವಾಗಿ ಇಟ್ಟುಕೊಳ್ಳೋಣ. ಸದಾ ಕ್ರಿಯಾಶೀಲತೆಯು ಸುಖಕರವಾದುದು, ವೈವಿಧ್ಯತೆಯು ಹಿತವಾದುದು, ಪರೋಪಕಾರ ಗುಣವು ಮೆಚ್ಚುವಂತಹುದು, ಬದುಕಿನಲ್ಲಿ ನರಳುವುದು ಕೆಟ್ಟದ್ದು, ಬದುಕಿನಲ್ಲಿ ನರಳುವುದು ಕೆಟ್ಟದ್ದು. ಬನ್ನಿ ಬಾಂಧವರೇ ಬನ್ನಿ, ನಾವೆಲ್ಲ ಸೇರಿ ಕೃಷಿಯನ್ನು ಬೆಳೆಸೋಣ, ಎಲ್ಲರ ಬಾಳನ್ನು ಹಸನಾಗಿಸೋಣ. ಇದುವರೆಗೆ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಕೇಳಿದಿರಿ. ರಚನೆ ವಿಜಯ್ ಅಂಗಡಿ, ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ವಾಣಿಯಲ್ಲಿ 5:30 ರೈತರಿಗೆ ಕಾರ್ಯಕ್ರಮ, ಭತ್ತ ಚಿತ್ತ ಮಾಲಿಕೆಯಲ್ಲಿ ಸಣ್ಣ ಮಧು ಭತ್ತದ ಬೇಸಾಯ ಕುರಿತು ಶುಂಟಿಕೊಪ್ಪ ಬಳಿಯ ಗದ್ದೆಹಳ್ಳದ ವೈಎಂ ಉಲ್ಲಾಸ ಅವರೊಡನೆ ಸಂದರ್ಶನವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಶ್ರೋತೃಗಳೇ ಗಮನಿಸಿ, ಮಹಿಳಾ ಲೋಕದಲ್ಲಿ ಇದೇ 18 ಶುಕ್ರವಾರ ಸಂಜೆ 5 ಪ್ರಸಾರಗೊಳ್ಳಲಿರುವ ಪತ್ರಾಧಾರಿತ ಪತ್ರಕಾರಂಜಿ ಕಾರ್ಯಕ್ರಮಕ್ಕಾಗಿ ವಿಷಯ ನೀವು ಓದಿದ ಪುಸ್ತಕ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮ ಕೈ ಸೇರಲು ಇದೇ ತಿಂಗಳ 14 ಕೊನೆಯ ದಿನ. ನಮ್ಮ ವಿಳಾಸ ನಿಲಯ ನಿರ್ದೇಶಕರು ಪತ್ರಕಾರಂಜಿ ಮಹಿಳಾ ಲೋಕ ವಿಭಾಗ ಆಕಾಶವಾಣಿ ಮಡಿಕೇರಿ 571-201. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827-2000018. ಸುದ್ದಿ ಚೊಂಪಿ ಓದುತ್ತಿರೋ ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ, ಮಡಿಕೇರಿ ಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಬಾಡಿಲಿ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಬಾಲ್ಯ ವಿವಾಹ ನಿಷೇಧ ಕುರಿತು ವಿಶೇಷ ಪ್ರಚಾರಾಂದೋಲನದ ಪೂರ್ವಭಾವಿ ಸಭೆ ನಡೆದಿದೆ. ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಮಾತಾಡಿ, ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ನಿಷೇಧ ಅಭಿಯಾನ ನಾಳೆಯಿಂದ 10 ದಿನ ನಡೆದಿದೆ. ಇದಕ್ಕೆ ಸರಿಯಾದ ತಯಾರಿ ಮಾಡಿಕೊಳ್ಳೋಕು ಈ ಅಭಿಯಾನಕ್ಕೆ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ನಾಳೆ ಹುಬ್ಬಳ್ಳಿಯಲ್ಲಿ ಚಾಲನೆ ಕೊಟ್ಟವೆ. ನಾಳೆ ಬೆಳಿಗ್ಗೆ 10:30 ಪೇಟೆಯ ಗಾಂಧಿ ಬಣಲಿ ಪ್ರಚಾರಾಂದೋಲನಕ್ಕೆ ಚಾಲನೆ ಸಿಕ್ಕಿದೆ ಅಂತ ಹೇಳಿದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಮುದ್ದಣ್ಣವು ಮಾತಾಡಿ, ಜಿಲ್ಲೆನ 16 ಹೋಬಳಿಗಳಲ್ಲಿ 10 ದಿನ 50 ಜಾಗಲಿ ಬಾಲ್ಯವಿವಾಹ ನಿಷೇಧ ಕುರಿತು ಎಲ್ಇಡಿ ವಾಹನದ ಮೂಲಕ ಮಾಹಿತಿ ಪ್ರದರ್ಶನ ನಡೆದಿದೆ. ಇದಕ್ಕಾಗಿ ರೂಟ್ ಮ್ಯಾಪ್ನ ತಯಾರು ಮಾಡಿ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಸರಿಗೆ ಮಾಡಿಕೊಂಡಿರುತ್ತಾ ಮಾಹಿತಿ ಕೊಟ್ಟು ಸಭೆಯಲ್ಲಿ ಮುಖ್ಯ ಪಟ್ಟಾಧಿಕಾರಿಗ ಹಾಜರಿದ್ದು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಳೆದ 2 ವರ್ಷಗಳಿಂದ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅರೆಭಾಷೆ ಸಂಶೋಧನಾ ಕೇಂದ್ರ ಬೇಕು ಅಂತ ಹೇಳುವ ಮನವಿನ ಸರ್ಕಾರಕ್ಕೆ ಕೊಟ್ಟಿತ್ತು. ಆದರೆ ಇದೀಗ ಅಕಾಡೆಮಿನ ಈ ಮನವಿಗೆ 2022 ಬಜೆಟ್ಲಿ ನಿನ್ನೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅರೆಭಾಷೆ ಸಂಶೋಧನಾ ಕೇಂದ್ರನ ಶುರು ಮಾಡಿಕೆ ಅವಕಾಶ ಸಿಕ್ಕಿತು. ಜಿಲ್ಲೆಯಲ್ಲಿಂದು ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಹೊಸದಾಗಿ 7 ಜನರಿಗೆ ಪತ್ತೆಯಾಗಿಟ್ಟು ಇಂದಿನವರೆಗೆ 47,659 ಜನರಿಗೆ ಕಾಯಿಲೆ ಬಂದುಟ್ಟು ಇದರಲ್ಲಿ 47,143 ಜನ ಕಾಯಿಲೆ ತಾಗಿ ಬಚ್ಚವಾಗಳು 65 ಸಕ್ರಿಯ ಪ್ರಕರಣಗಾವಿಟ್ಟು ಇಂದಿನವರೆಗೆ 451 ಜನ ಈ ಮಾರಿ ಕಾಯಿಲೆಕ್ಕೆ ಸಿಕ್ಕಿ ಪ್ರಾಣ ಕಳ್ಕೊಂಡಳು 25 ಕಂಟೈನ್ಮೆಂಟ್ ವಲಯಗಾವಿಟ್ಟು ಜಿಲ್ಲೆನ ಪಾಸಿಟಿವಿಟಿ ರೇಟ್ 0.1 ಆಗುತ್ತ. ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಡಾ ಬಿ ಸಿ ಸತೀಶ್ ಅವರು ಮಾಹಿತಿ ಕೊಟ್ಟಳು. ಮದೆನಾಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಲೋಕೋಪಯೋಗಿ ಮತ್ತು ಪಂಚಾಯತ್ ರಾಜ್ ಇಲಾಖಾ ವ್ಯಾಪ್ತಿನ ಸುಮಾರು 2.50 ಕೋಟಿ ರೂಪಾಯಿ ಖರ್ಚಿನ ಬೇರೆ ಬೇರೆ ತರದ ಅಭಿವೃದ್ಧಿ ಕೆಲಸಗಳಿಗೆ ಶಾಸಕ ಕುಂಬಾರ್ನಜಿ ಬೋಪಯ್ಯವು ಇಂದು ಚಾಲನೆ ಕೊಟ್ಟಳು. ಜಿಲ್ಲೆಗೆ ಹೊಸ ಉಪವಿಭಾಗಾಧಿಕಾರಿಯಾಗಿ ಡಾ ಯತೀಶ್ ಉಳ್ಳಾಲವು ನೇಮಕ್ಕಾಗಿ ಈ ಹಿಂದೆ ಉಪವಿಭಾಗಾಧಿಕಾರಿಯಾಗಿದ್ದ ಈಶ್ವರ್ ಕುಮಾರ್ ಖಂಡು ಅವರ ಕೈಯಿಂದ ಇಂದು ಅಧಿಕಾರ ವಹಿಸಿಕೊಂಡು ಯತೀಶ್ ಉಳ್ಳಾಲವು ಈ ಹಿಂದೆ ಪುತ್ತೂರಲ್ಲಿ ಉಪವಿಭಾಗಾಧಿಕಾರಿಯಾಗಿ, ತುಮಕೂರು ಜಿಲ್ಲೆಯಲ್ಲಿ ರೈಲ್ವೆ ಭೂಸ್ವಾಧೀನಾಧಿಕಾರಿಯಾಗಿ, ಹಾಗೆ ರಾಮನಗರ ಜಿಲ್ಲೆಯಲ್ಲಿ ರಾಷ್ಟೀಯ ಹೆದ್ದಾರಿ ಭೂಸ್ವಾಧೀನಾಧಿಕಾರಿಯಾಗಿ ಕಾರ್ಯಭಾರ ಮಾಡಿದಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಕೊಡವ ಭಾಷೆಯ ಬೆಳವಣಿಗೆಗೆ ಕೊಡವ ತಕ್ಕಕ್ಕೂ ತಕ್ಕಾರಾತ ಹೇಳುವ ಕೊಡವ ಶಬ್ದಕೋಶ ಪುಸ್ತಕ ತಯಾರಾಗಿಟ್ಟು ಇದರ ಬಿಡುಗಡೆ ಜಂಬರ ಇದೇ ತಿಂಗಳ 8 ಮಧ್ಯಾಹ್ನ 3 ಮಡಿಕೇರಿ ಪತ್ರಿಕಾ ಭವನದಲ್ಲಿ ಏರ್ಪಾಡಾಟು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ರಾಜ್ಯ ಮಹಿಳಾ ಆಯೋಗ, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ಸ್ತ್ರೀಶಕ್ತಿ ಒಕ್ಕೂಟ ಈ ಎಲ್ಲವರ ಕೂಡುಕೂಟಲಿ ಇದೇ ತಿಂಗಳ 8:30 ಮಡಿಕೇರಿ ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಏರ್ಪಾಡಾಟು. ಹೊದ್ದೂರು ಫ್ರೆಂಡ್ಸ್ನ ಕಡೆಯಿಂದ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಇದೇ ತಿಂಗಳ 17:00 ಸಾಯಂಕಾಲ 4 ಮುಟ ಮೂರ್ನಾಡು ಗ್ರಾಮ ಪಂಚಾಯಿತಿನ ಸಮುದಾಯ ಭವನದಲ್ಲಿ ರಕ್ತದಾನ ಶಿಬಿರ ಏರ್ಪಾಡಾಟು. ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಅಬ್ದುಲ್ ಹಜೀಮವು ಇದೇ ತಿಂಗಳ 8 ಜಿಲ್ಲೆಗೆ ಬಂದವೆ. ಅಧ್ಯಕ್ಷರು ಅಂದು ಮಧ್ಯಾಹ್ನ 12 ಹುತಾತ್ಮ ಯೋಧ ವಿರಾಜ್ ಪೇಟನ ಅಲ್ತಾಫ್ ಅಹಮದ್ ಅವರ ಕುಟುಂಬದವರನ್ನ ಭೇಟಿ ಮಾಡಿವೆ. ಅಲ್ಲಿಂದ 3 ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ಕೊಟ್ಟವೆ. ಅಲ್ಲಿಂದ ಪೊಲೀಸ್ ಮತ್ತು ಕಂದಾಯ ಅಧಿಕಾರಿಗಳೊಟ್ಟಿಗೆ ಚರ್ಚೆ ಮಾಡಿವೆ. ಸಾಯಂಕಾಲ 4 ಅಲ್ಪಸಂಖ್ಯಾತರ ತೊಂದರೆ ತಾಪತ್ರೆಗಳ ಕುರಿತು ಸಭೆ ನಡೆಸಿ ಸುದ್ದಿಗೋಷ್ಠಿ ನಡೆಸಿವೆ ಅಂತ ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿಗ ತಿಳಿಸಿದಳು. ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ 4:00 ಅಂಚೆ ಅದಳ ಸಭೆ ನಡೆದಿತ್ತ ಅಂಚೆ ಅಧೀಕ್ಷಕರು ತಿಳಿಸಿದಳು. ಕರೆಂಟ್ ಹಂಚುವ ಕೇಂದ್ರ ಮತ್ತು ದಾರಿಯಲ್ಲಿ ರಿಪೇರಿ ಕೆಲಸ ಇರದರಿಂದ 4:00 ಸಾಯಂಕಾಲ 5 ಮುಟ ಕುಶಾಲನಗರ, ಕೂಡಿಗೆ, ನಂಜರಾಯಪಟ್ಟಣ, ಶಾಂತಳ್ಳಿ, ಸುಂಟಿಕೊಪ್ಪ, ಚೆಟ್ಟಳ್ಳಿ, ಸೋಮವಾರಪೇಟೆ, ಕುಮಾರಹಳ್ಳಿ, ಗೌಡಹಳ್ಳಿ, ಹೆಗ್ಗಡಮನೆ, ಅಬುರ್ಕಟ್ಟೆ, ಐಗೂರು, ಹೊಸಗುತ್ತಿ, ಗಣಗೂರು, ಗೋಣಿಮರೂರು, ಆಲೂರು ಸಿದ್ದಾಪುರ, ಮಾಲಂಬಿ, ಸಿದ್ದಲಿಂಗಪುರ, ಮಡಿಕೇರಿಪೇಟೆ, ಬೋಯಿಕೇರಿ, ಗಾಳಿಬೀಡು, ಕುಂಡಮೇಸ್ತ್ರಿ, ಮೇಕೇರಿ, ಕಡಗದಾಳು, ಸಂಪಾಜಿ, ಭಾಗಮಂಡಲ, ಪೊನ್ನಂಪೇಟೆ, ಗೋಣಿಕೊಪ್ಪ, ನಲ್ಲೂರು, ಹುದಿಕೇರಿ, ತಿತಿಮತಿ, ಹಾತೂರು, ಪಾಲಿಬೆಟ್ಟ, ಶ್ರೀಮಂಗಲ, ಬಾಳಲೆ, ಕಾನೂರು, ಬಿರುನಾಣಿ, ಕುಟ್ಟ, ವಿರಾಜ್ಪೇಟೆ, ಬಿಶೆಟ್ಟಿಗೇರಿ, ಬೇತ್ರಿ, ಕಡಗಮರೂರು, ಕಾಕೋಟುಪರಂಬು, ಅಮ್ಮತ್ತಿ, ಸಿದ್ದಾಪುರ, ಮಾಲ್ದಾರೆ, ಮೂರ್ನಾಡ್, ಮರಗೋಡು, ನಾಪೋಕ್ಲು, ಕಕ್ಕಬ್ಬೆ, ಅರೆಕಾಡ್, ಅಯ್ಯಂಗೇರಿ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದಲೆತ್ತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕೊಡಗು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕೊಡಗು ಹಂಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಈ ಎಲ್ಲವರ ಕೂಡುಕೂಟಲಿ ಇದೇ ತಿಂಗಳ 12-13 ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಲಿ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಆಟೋಟ ಮತ್ತು ಸಾಂಸ್ಕೃತಿಕ ಪೈಪೋಟಿ ಏರ್ಪಾಡಾಟು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಕೇಳುಗರಿ, ನಾಳೆ ಬೆಳಿಗ್ಗೆ 9:05 ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ಕೊಡವ ಅಭಿವೃದ್ಧಿ ನಿಗಮ ಸ್ಥಾಪನೆಯ ಅವಶ್ಯಕತೆಯ ಕುರಿತು ಯುಕೋ ಸಂಚಾಲಕ ಕೊಕ್ಕಲೆಮಡ ಮಂಜು ಚಿನ್ನಪ್ಪರೊಂದಿಗೆ ಸಂದರ್ಶನವಿದೆ. ಬಳಿಕ ಹಾಡನ್ನ ಕೇಳಬಹುದು. ವೆಲ್ಕಮ್ ಟು ದ ಗ್ರ್ಯಾಂಡ್ ಲೈಫ್. ಹುಂಡೈ ಅಲ್ಕಾಜರ್ ಪ್ರೀಮಿಯಂ ಮತ್ತು ಕಂಫರ್ಟ್ ಅನ್ನು ಮರು ವ್ಯಾಖ್ಯಾನಿಸಲು ಸಿದ್ಧವಾಗಿದೆ. ಇದೀಗ 6 ಮತ್ತು 7 ಸೀಟರ್ ನಲ್ಲಿ ಲಭ್ಯ, ಹಾಗೂ ಅತ್ಯುತ್ತಮ ವೈಶಿಷ್ಟ್ಯಗಳ ಫೀಚರ್ಸ್ ಗಳಾದ ಆಟೋ ಹೆಲ್ದಿ ಏರ್ ಪ್ಯೂರಿಫೈಯರ್, ಸ್ಮಾರ್ಟ್ ಪ್ಯಾನರೋಮಿಕ್ ಸನ್ರೂಫ್, ಪೋಸ್ಟ್ ಪ್ರೀಮಿಯಂ ಸೌಂಡ್ ಸಿಸ್ಟಮ್, ಟ್ರಾಕ್ಷನ್ ಕಂಟ್ರೋಲ್ ಮೋಡ್ಸ್, ಅಡ್ವಾನ್ಸ್ ಹುಂಡೈ ಬ್ಲೂ ಲಿಂಕ್. ಇಂದೇ ನಿಮ್ಮ ಹತ್ತಿರದ ಅದ್ವೈತ್ ಹುಂಡೈ ಶೋರೂಮ್ಗೆ ಭೇಟಿ ನೀಡಿ. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. ಕಳೆದ ಫೆಬ್ರವರಿ 19ರಂದು ದೈವಾಧೀನರಾದ ಮುತ್ತಾರ್ಮಡಿ ಗ್ರಾಮದ ಕೊಡೇಕಲ್ಲು ದೇವಪ್ಪ ಅವರ ತಿಥಿ ಕರ್ಮಾಂತರವನ್ನು ನಾಳೆ ಭಾನುವಾರ ಹಗಲು 11:00 ಗಂಟೆಗೆ ಮುತ್ತಾರ್ಮಡಿ ಗ್ರಾಮದ ಸ್ವಗೃಹದಲ್ಲಿ ನಡೆಸಲಾಗುವುದು. ಕುಟುಂಬಸ್ಥರು, ಊರವರು, ನೆಂಟರಿಷ್ಟರು ಆಗಮಿಸಿ ಸಹಕರಿಸಬೇಕಾಗಿ ಪತ್ನಿ, ಮಕ್ಕಳು ಮತ್ತು ಕುಟುಂಬಸ್ಥರು ಕೇಳಿಕೊಂಡಿದ್ದಾರೆ. ನಾಲ್ನಾಡ್ ಪ್ಲಾಂಟರ್ಸ್ ಕ್ಲಬ್ ನಾಪೋಕ್ಲು ಇದಂಡ ಆದನಿಲ್ ಏಪ್ರಿಲ್ 1ರಿಂದ ಪತ್ತಂಗೆತ್ತನೆ ನಾಪೋಕ್ಲು ಕಂದಾಯ ವ್ಯಾಪ್ತಿಕ ಬಪ್ಪನತ 21 ಊರಾನ ನಾಪೋಕ್ಲು ಬೇತು, ಕೊಳಕೇರಿ, ಕುಂಜಿಲ, ಯವಕಪಾಡಿ, ಮರಂದೋಡ, ನಾಲಡಿ, ನೆಲಜಿ, ಬಲ್ಲಮಾವಟಿ, ಪೇರೂರು, ದೊಡ್ಡಪುಲಿಕೋಟು, ಹೊತ್ತೂರು, ಬಲಂಬೇರಿ, ಕೊಳಂಜಗೇರಿ, ಬಾವಲಿ, ಕಿರಿಂದಾಡು, ಕೈಕಾಡು, ಕೋಕೇರಿ, ಅರಪಟ್ಟು, ನರಿಯಂದಡ, ಕರಡ ಊರುಕು ಕೂಡನ ಕೊಡವ ಒಕ್ಕಡೊಕ್ಕಡ ನಡುಲು ನಾಲ್ನಾಡ್ ಕೊಡವ ಕಪ್ ಹಾಕಿ ಕಳಿ ನಾಪೋಕ್ಲೂರ ಜೂನಿಯರ್ ಕಾಲೇಜ್ ರ ಜನರಲ್ ಕೆಎಸ್ ತಿಮ್ಮಯ್ಯ ಕಳಿಪರಬುಲು ನಡಪ. ಎಂಟ್ರಿ ಫೀಸ್ 2,000 ರೂಪಾಯಿ. ಈ ತಿಂಗಳ ಇರೋದಂಡ ಒಳಿಯ ಒಕ್ಕತಂಡ ಪೆದತ್ನ ನೋಂದಣಿ ಮಾಡಿ ಒಂದೊಂದು ಆಡಳಿತ ಮಂಡಳಿಯ ಅಧ್ಯಕ್ಷ, ಉಪಾಧ್ಯಕ್ಷ, ಪದಾಧಿಕಾರಿಯ ಕಟ್ಟಂಡಿತ. ವಿವರ ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ ಲವ ಚಿನ್ನಪ್ಪ 9008496123, ರತ್ನ ಪೆಮ್ಮಯ್ಯ 8296817527, ಅಪ್ಪಚ್ಚು 9902833773, ಹರೀಶ್ ಪೂವಯ್ಯ 9448582327, ಅಂಬಿ ಕಾರ್ಯಪ್ಪ 9448647337. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದೆಂಡುಳ್ಳ ತೈಲಪ್ಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ. ಕೊಡವ ಪಾಚಲು ತಯಾರಾನ ಶಬ್ದಕೋಶ ಬುಡುಗಡೆ ಮಾರ್ಚ್ ಗಟ್ಟಾಂಗ್. ಕೊಡಗು ವೈದ್ಯಕೀಯ ಶಿಕ್ಷಣ ಸಂಸ್ಥೆ ರಾಜ್ಯದಲ್ಲಿ ಇಂದು ಶುಶ್ರೂಷಕ ಕಾರ್ಯಾಗಾರ. ಸುದ್ದಿರ ವಿವರ. ಕೊಡವ ಪಾಚಲ ಬೊಳಚೆಕ್ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಇದಕ್ಕ ಕೊಡವ ತಕ್ಕಕ್ಕ ತಕ್ಕಾರ ಎನ್ನುವ ಕೊಡವ ಶಬ್ದಕೋಶ ಪುಸ್ತಕ ತಯಾರು ಮಾಡಿತು. ಕೊಡವ ಭಾಷೆ ಪಡಿಪ ಹಿಂಗಕ್ಕೆ ಅಧ್ಯಯನ ಪಿಂಜ ಸಂಶೋಧನೆ ಮಾಡುವ ಹಿಂಗಕ್ಕೆ ಈ ಪುಸ್ತಕ ತುಂಬಾ ಪ್ರಯೋಜನ ಅಪ್ಪ. ಸುಮಾರು 7,000 ಶಬ್ದತರ ಸಂಗ್ರಹ ಆಯ್ತುಳ್ಳ ಈ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಇದೇ ತಿಂಗಳ 8ನೇ ತಾರೀಕು ಚೌವಾಚೆ ಮಜ್ಜನತ್ರ ಮೀದ 3 ಗಂಟೆಗೆ ಮಡಿಕೇರಿರ ಪತ್ರಿಕಾ ಭವನದಲ್ಲಿ ನಡಪಾಂದು ಅಕಾಡೆಮಿರ ಅಧ್ಯಕ್ಷಗಳಾದ ಡಾಕ್ಟರ್ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯ ಅರಿಚಡಿತು. ಕಾರ್ಯಕ್ರಮತನ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಬಿಡುಗಡೆ ಮಾಡುವ ಶಬ್ದಕೋಶತನ ಕೊಡವ ಅರಿವಲಯನ ಎಳುದಿನ ಓವಿಯರಂಡ ಉತ್ತಯ್ಯ ಪಿಂಜ ತಂಗಮ್ಮ ಉತ್ತಯ್ಯ ಹಿಂಗ ಬಿಡುಗಡೆ ಮಾಡುವ ಕಾರ್ಯಕ್ರಮದಲ್ಲಿ ಪಿರಿಯ ಸಾಹಿತಿ ಬಾಚರಣ್ಣೆಂಡ ಅಪ್ಪಣ್ಣ ಕೂಡನಕ್ಕೆ ಪುಸ್ತಕ ತಯಾರು ಮಾಡಿದ ಭಾಷಾ ತಜ್ಞಂಗ ಅಕಾಡೆಮಿಯರ ಸದಸ್ಯಂಗ ಕೂಡಿಯಾಡುವ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ರಾಧನೆಯಲ್ಲಿ ಇಂದು ಅಲ್ಲಿದ್ದ ಅಧಿಕಾರಿಯಕ್ಕೆ ವೈದ್ಯಕೀಯ ಶಿಕ್ಷಣ ಕಾರ್ಯಾಗಾರ ಮಡಿಕೇರಿಯ ಕೊಡಗು ವೈದ್ಯಕೀಯ ಸಂಸ್ಥೆಯ ಸಭಾಬಾಡಿಯಲ್ಲಿ ನಡೆದದ್ದು. ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಕೆಬಿ ಕಾರ್ಯಪ್ಪ ಕೂಡನಕ್ಕೆ ಆರೋಗ್ಯ ಇಲಾಖೆಗೆ ಕೂಡನ ಎಲ್ಲ ಅಧಿಕಾರಿಯ ಹಾಜರಿಂಜತ್ತು. ಕಾರ್ಯಾಗಾರದಲ್ಲಿ ಕೂಡಿಯಾಡಿ ತಿಂಜೆ ಆಳ್ವಾಸ್ ಕಾಲೇಜರ ವೈದ್ಯಕೀಯ ಶಿಕ್ಷಣ ವಿಭಾಗದ ಪ್ರಾಂಶುಪಾಲಗಳಾದ ಡಾಕ್ಟರ್ ಬಿಎ ಯತಿಕುಮಾರ್ ಸ್ವಾಮಿಗೌಡ ಹಿಂಗ ತಕ್ಕ ಪುರಿಯೊಂಜೆ ವೈದ್ಯಕೀಯ ಶಿಕ್ಷಣ ಬರೀ ಕಾರ್ಯಾಗಾರ ಅಲ್ಲ, ಪಿಂಜ ಸರ್ಟಿಫಿಕೇಟ್ ಪಡೆದವನ್ನತ ಕೋರ್ಸ್ ಅಲ್ಲ. ಇಕ್ಕತ್ತರ ಕಾಲಘಟ್ಟದಲ್ಲಿ ವಿಜ್ಞಾನದಲ್ಲಿ ಏದ ರೀತಿಯ ಬದಲಾವಣೆ ಆಯ್ತು ಎಂದು ಅರ್ಜವಲೊಂದು ಎಣ್ಣಿಚಿ ವಿಜ್ಞಾನ ಕಾಲಕಾಲಕ್ಕೆ ಬದಲಾಪ ಹಿನ್ನೆಲೆಯಲ್ಲಿ ವಿಜ್ಞಾನದರ ಬಗ್ಗೆ ಏರ ಅರಿವಿಕೆ ಇರೋಂದು ಎಣ್ಣಿಚಿ. ಕುಶಲನಗರ ತಾಲೂಕು ಕೂಡುಮಂಗಳೂರು ಸರ್ಕಾರಿ ಹೈಸ್ಕೂಲ್ಗೆ ಇಂದು ಶಾಸಕ ಅಪ್ಪಚ್ಚು ರಂಜನ್ ಕುದ್ದಾಯಿತು ಪೋಪಂಜೆ SLC ಮಕ್ಕಳ ಕೂಡ ಸಂವಾದ ನಡೆದಿಚೆ. ಮಕ್ಕ ಓದುವ ಸಮಯದನ್ನ ಪಾಳು ಮಾಡೋಕಾಗ ನಲ್ಲ ಶಿಸ್ತು ಆತ್ಮವಿಶ್ವಾಸ ಬಳತೆ ಒಡ ಕೂಟಕ ಶಿಕ್ಷಕಂಗಕ್ಕೆ ಪಿಂಜ ಅಪ್ಪವಂಗಕ್ಕೆ ಗೌರವ ಕೊಡ್ಕೊಂಡೊಂದು ಎಣ್ಣಿಚೆ. ಹೈಸ್ಕೂಲ್ ಬೋಂಡಿಯನ್ನತ್ತ ಮೂಲಭೂತ ಸೌಕರ್ಯತ್ನ ಇಲಾಖೆಯ ಮೂಲಕ ತಪ್ಪನ್ನತ್ತ ವ್ಯವಸ್ಥೆ ಮಾಡೋಣದು ಮುಖ್ಯ ಶಿಕ್ಷಕ ಪ್ರೇಮ್ ಕುಮಾರ್ ಶಾಸಕಂಗಕ್ಕೆ ಮನವಿ ಮಾಡಿಚೆ. ಈ ನೇರತ್ತು ಕೂಡುಮಂಗಳೂರು ಗ್ರಾಮ ಪಂಚಾಯತಿ ಅಧ್ಯಕ್ಷಗಳಾದ ಬಿಜೆ ಇಂದಿರಾ ಹಿಂಗ ಇಂಜತ್ ಅನ್ನನೆ ಸ್ಕೂಲಲ್ಲಿ ಕಟ್ಟಿನುಳ್ಳ ಪುದ್ಯ ಕಟ್ಟಡತ್ನ ಪರಿಶೀಲನೆ ಮಾಡಿದ ಶಾಸಕಂಗ ಕಾಮಗಾರಿ ಪಾಳತರ ತಾಕತ್ತನಕ್ಕೆ ಎಚ್ಚರ ಇಡ್ತೊಂಡು ಎಣಿಚೆ. ಕೊಡಗು ಜಿಲ್ಲೆಯ ಉಪವಿಭಾಗಾಧಿಕಾರಿ ಆಯ್ತು ಡಾಕ್ಟರ್ ಯತೀಶ್ ಉಲ್ಲಾಳ್ ಹಿಂಗ ಇಂದು ಅಧಿಕಾರ ವಹಿಸಿಂಡಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ರಾಜ್ಯ ಮಹಿಳಾ ಆಯೋಗ, ಪೊಮ್ಮಕ್ಕಳ ಪಿಂಜ, ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಪಿಂಜ ಬೋರೆ ಬೋರೆ ಸಂಘ ಸಂಸ್ಥೆಯ ಕೂಡುಕೊಟ್ಟಿದೆ. ಇದೇ ತಿಂಗಳ 8ನೇ ತಾರೀಕರಂದು ಮಡಿಕೇರಿಯ ಜಿಲ್ಲಾ